ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ, ರೈತರಿಂದ ರೈತರಿಗಾಗಿ ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ, ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆ ಗೆಡ್ಡೆ, ಇತರೆ ಬೆಳೆಗಳ ಬಿತ್ತನೆ ಬೀಜ, ಗೊಬ್ಬರ, ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು, ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಕೇಳಿ ಕಾರ್ಯಕ್ರಮ ಚಿನ್ನದ ಗೆಡ್ಡೆ. ಆತ್ಮೀಯ ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ಚಿನ್ನದ ಗೆಡ್ಡೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಈ ಕುರಿತ ಸಂವಾದವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಂ ಟಿ ಸಿದ್ದೇಶ್ ಹಾಗೂ ಹಾಸನ ತಾಲೂಕು ತೇಜೂರಿನ ಕೃಷಿಕರಾದ ರಘುಕುಮಾರ್. ಸಿದ್ದೇಶ್ ಅವರಿಗೆ ನಮಸ್ಕಾರ. ನಮಸ್ಕಾರ. ರಘುಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ಏನು ವಿದ್ಯಾಭ್ಯಾಸ ರಘುಕುಮಾರ್ ಅವರೇ ತಮ್ದು? ನಮ್ದು ಡಿಪ್ಲೊಮಾ ಸರ್. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ತಂದೆ ಹೆಸರು ಕೃಷ್ಣೇಗೌಡ ಅಂತ, ತಾಯಿ ಹೆಸರು ತಾಯಮ್ಮ ಅಂತ. ನನ್ನ ಊರು ಬಂದ್ಬಿಟ್ಟು ತೇಜೂರು. ಎಷ್ಟು ಎಕರೆ ಜಮೀನಿದೆ ತಮಗೆ? ನಮ್ಮ ಹತ್ರ 4 ಎಕರೆ ಜಮೀನಿದೆ. ನೀರಾವರಿನ ಮಳೆ ಆಶ್ರಯನ? ನೀರಾವರಿ ಮೇಲೆ ಮಳೆ ಆಶ್ರಯನ ಇದೆ ಸರ್, ಎರಡು. ಬೋರ್ವೆಲ್? ಬೋರ್ವೆಲ್ ಸರ್. ಆಲೂಗೆಡ್ಡೆ ಬೇಸಾಯ ನಿಮ್ ತಂದೆ ಕಾಲದಿಂದಲೂ ಮಾಡ್ತಿದ್ದೀರಾ? ಹೌದು ಸರ್, ತಂದೆ ಕಾಲದಿಂದಲೂ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಬೆಳೀತಾ ಇರಬಹುದು ಆಲೂಗೆಡ್ಡೆನ? ಅಂದಾಜು ಸರ್, ನಮ್ ತಂದೆ ಕಾಲದಿಂದ ಅಂತ ತಗೊಂಡ್ರೆ ಕಡಿಮೆ ಒಂದು 30 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಓಕೆ. ಈಗ ಮುಂಚೆ ಯಾವ ರೀತಿ ಆಲೂಗೆಡ್ಡೆ ಬೇಸಾಯ ಮಾಡ್ತಾ ಇದ್ರಿ ಅದನ್ನ ಹೇಳಿ ಸರ್. ಮುಂಚೆ ಯಾವ ರೀತಿ ಅಂತ ಎತ್ತಿನಲ್ಲಿ ನಾವು ಬೇಸಾಯ ಮಾಡ್ತಾ ಇದ್ವಿ ಸರ್. ಎತ್ತಿನಲ್ಲಿ ಬೇಸಾಯ ಮಾಡ್ತಿದ್ದು ಆಳವಾಗಿ ಉಳುಮೆ ಮಾಡಕ್ ಆಗ್ತಿಲ್ಲ ಸರ್ ನಮ್ಗೆ. ಒಂದ್ 5-6 ಇಂಚು ಉಳುಮೆ ಮಾಡೋ ಹೊತ್ತಿಗೆ ಹೆಚ್ಚು ಸರ್ ಅಷ್ಟೇ. ಅವಾಗ ಏನಾಗ್ತಿತ್ತು ಅಂದ್ರೆ ನಮ್ಗೆ ಎತ್ತಿನಲ್ಲಿ ಉಳುಮೆ ಮಾಡ್ತಿದ್ವಿ, ದಿಂಡುಗಳನ್ನ ಎತ್ತರವಾಗಿ ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ದಿಂಡುಗಳನ್ನ ಆಲೂಗಡ್ಡೆ ಹಾಕಿ ಆದ್ಮೇಲೆ ದಿಂಡುಗಳನ್ನ ಮರ ಅಂತ ಬರುತ್ತೆ ಸರ್, ಆ ಮರದಲ್ಲಿ ಅದನ್ನ ದಿಂಡು ನೆಡುತ್ತಾ ಇದ್ವಿ ಸರ್. ಆ ಒಂದ್ ಕಾರಣದಿಂದ ಮಳೆ ಆದಾಗ ಆ ದಿಂಡುಗಳು ಇಳಿಸಿತ್ತು ಸರ್ ಮರ ಹೊಡೆದು. ಆವಾಗ ಮಳೆ ಹೆಚ್ಚಾ ಆದಾಗ ಆಲೂಗಡ್ಡೆ ಕರಗುವಂತ ಸಂಭವ ಬರ್ತಿತ್ತು, ಕರಗೋಗ್ತಿತ್ತು ಸರ್ ಅವಾಗಿನ ಮಳೆಗಾಲದಲ್ಲಿ ಅದಕ್ಕೆ ಕರಗೋಗ್ತಿತ್ತು. ಈವಾಗ ಜಿಎಸ್ಟಿ ಯೋಜನೆ ಬಂದ್ಮೇಲೆ ಆಲೂಗಡ್ಡೆ ಸುಸ್ಥಿರ ಬೇಸಾಯ ಇದ್ದ ಕ್ರಮಗಳನ್ನ ಹೊಸ ಪದ್ಧತಿಯಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ ನಮ್ಗೆ. ಯಾವ ರೀತಿ ಅಂತ ಹೇಳಿದ್ರೆ ಆಲೂಗಡ್ಡೆ ಬೇಸಾಯ ಮಾಡ್ಬೇಕು ಅನ್ನೋದಾದ್ರೆ ಒಬ್ಬ ರೈತ ಕಂಪಲ್ಸರಿ ಅವನು ಆಳವಾಗಿ ಉಳುಮೆ ಮಾಡಬೇಕು. ಎಷ್ಟು ಅಂತ ಹೇಳಿದ್ರೆ ಕನಿಷ್ಠ 30 ಸೆಂಟಿಮೀಟರ್ ಆಳವಾಗಿ ಉಳುಮೆ ಆಗ್ಬೇಕು ಸರ್. ಕಾರಣ ಏನು ಅಂತ ಹೇಳಿದ್ರೆ ಆಳವಾಗಿ ಉಳುಮೆ ಆದ್ರೆ ನಮ್ಮ ಮುಂದಿನ ಬೇಸಾಯಕ್ಕೆ ತುಂಬಾ ಸುಲಭ ಆಗತ್ತೆ ಸರ್. ಎತ್ತಿನಲ್ಲಿ ಆಗ್ಬಹುದು ಅಥವಾ ಟ್ರ್ಯಾಕ್ಟರ್ಲ್ಲಿ ಬಿತ್ತನೆ ಮಾಡೋದಾದ್ರೆ ಆಗ್ಬೇಕು, ಅದು ತುಂಬಾ ಸುಲಭ ಆಗುತ್ತೆ. ನೀವು ಯಾವ್ದ್ರಲ್ಲಿ ಉಳುಮೆ ಮಾಡ್ತಾ ಇದ್ದೀರಿ ಸರ್? ನಾವು ಟ್ರ್ಯಾಕ್ಟರ್ಲ್ಲೂ ಮಾಡ್ತೀವಿ, ಎತ್ತಿನಲ್ಲಿ ಮಾಡ್ತೀವಿ ಸರ್, ಎರಡರಲ್ಲೂ ಮಾಡ್ತೀವಿ ಸರ್. ಮುಂಚೆ ಎತ್ತಿನಲ್ಲಿ ಮಾಡ್ತಾ ಇದ್ವಿ, ಜಿಎಸ್ಟಿ ಯೋಜನೆ ಬಂದು ಅವರು ಮಾಹಿತಿ ಕೊಟ್ಟ ಮೇಲೆ ಹೆಚ್ಚಾಗಿ ನಾವು ಈಗ ಟ್ರ್ಯಾಕ್ಟರ್ ಮೇಲೆ ಉಳುಮೆ ಮಾಡ್ತಾ ಇದ್ವಿ ಸರ್. ಉಳುಮೆದೊಂದಾಯ್ತು, ಬೇರೆ ಇನ್ನೇನೇನು ಸುಧಾರಿತ ವಿಧಾನಗಳನ್ನ ಅಳವಡಿಸಿಕೊಂಡಿದ್ದೀರಿ ಆಲೂಗಡ್ಡೆ ಬೇಸಾಯದಲ್ಲಿ? ಆಳವಾಗಿ ಉಳುಮೆ ಮಾಡೋದ್ರಿಂದ ತುಂಬಾನೇ ಅನುಕೂಲ ಇದೆ ಸರ್ ನಮ್ಗೆ. ಬೇರುಗಳು ಆಳವಾಗಿ ಹೋಗುತ್ತೆ ಸರ್, ಹೆಚ್ಚು ಬೇರುಗಳು ಉತ್ಪತ್ತಿ ಆಗುತ್ತೆ ಗಿಡದಲ್ಲಿ, ಹೆಚ್ಚು ಗೆಡ್ಡೆಗಳು ಬಿಡುತ್ತೆ, ಆ ಗೆಡ್ಡೆಗಳು ಹೆಚ್ಚು ದಪ್ಪ ಬರೋದಕ್ಕೆ ಅವಕಾಶ ಆಗುತ್ತೆ. ಮಣ್ಣು ಲೂಸ್ ಆಗೋದ್ರಿಂದ ಹೆಚ್ಚು ಆಲೂಗಡ್ಡೆಗಳು ದಪ್ಪ ಬರುತ್ತೆ, ಇಳುವರಿ ಕೂಡ ಚೆನ್ನಾಗಾಗುತ್ತೆ. ಆಮೇಲೆ ಈ ಕೀಟಗಳು ರೋಗಗಳು ಬಾಧೆ ಕಡಿಮೆ ಆಗುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ ಏರುಮಡಿಗಳು ದಿಂಡನ್ನ ದಪ್ಪ ಮಾಡಿ ಉದ್ದ ದಿಂಡನ್ನ ವೈಟ್ ಮಾಡೋದ್ರಿಂದ ಮಳೆ ಬಿದ್ದಾಗ ನೀರು ನೀಟಾಗಿ ಜಮೀನಿಂದ ಬಸ್ತು ಹೋಗೋ ರೀತಿ ಆಗೋದ್ರಿಂದ ಹೆಚ್ಚು ರೋಗ ಅಲ್ಲಿ ಬರೋದಕ್ಕೆ ಅವಕಾಶ ಇರೋದಿಲ್ಲ ಸರ್. ಕೀಟಾಂಶನ ಕಡಿಮೆ ಮಾಡುತ್ತೆ, ಹೆಚ್ಚು ಎತ್ತರವಾದ ದಿಂಡುಗಳನ್ನ ಮಾಡೋದ್ರಿಂದ. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಹಳೆ ಬೇಸಾಯದ ಪದ್ಧತಿ ಏನಿತ್ತು ಅದಕ್ಕೂ ಈ ಜಿಐಸಿ ಯೋಜನೆ ಬೇಸಾಯ ಪದ್ಧತಿಗೂ ತುಂಬಾನೇ ವ್ಯತ್ಯಾಸ ನಾವು ಈಗ ಬೆಳೀತಾ ಇರೋ ಬೆಳೆಯಿಂದ ಕಂಡು ಬಂದಿದೆ. 2-3 ವರ್ಷದಿಂದ ನಾವು ಬೆಳೆನ ಬೆಳೀತಾ ಇದೀವಿ ಸರ್ ಈ ಯೋಜನೆ ಮುಖಾಂತರವಾಗಿ. ಆದ್ರಿಂದ ಹೆಚ್ಚಿನ ಇಳುವರಿನ ತಗೊಳೋದಕ್ಕೆ ಹಾಗೂ ರೋಗಗಳನ್ನ ಕೀಟಗಳನ್ನ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಆಗ್ತಿದೆ ಸರ್ ಈ ಯೋಜನೆಯಿಂದ, ಹೊಸ ಪದ್ಧತಿಯಿಂದ ನಮಗೆ ಉಪಯೋಗ ಆಗ್ತಾ ಇದೆ. ರಘುಕುಮಾರ್ ಅವರೇ, ಆಳವಾದ ಉಳುಮೆ ಮಾಡೋದಕ್ಕೆ ದಿಂಡು ಮಾಡೋದಕ್ಕೆ ಖರ್ಚು ಜಾಸ್ತಿ ಆಗ್ತಿದೆ ಅಂತ ಅನ್ಸಲ್ವಾ ಸರ್? ಖರ್ಚು ಜಾಸ್ತಿ ಆಗ್ತಾ ಇಲ್ಲ, ಖರ್ಚು ಒಂದು ಸಲ ಆಳವಾಗಿ ಉಳುಮೆ ಮಾಡಿದ್ರೆ ಈಗ ತಿಂಗಳ ನೇಗಳು ಅಂತ ಬರುತ್ತೆ ಸರ್, ಆಮೇಲೆ ರಿವರ್ಸಬಲ್ ನೇಗಿಲು ಅಂತ ಬರುತ್ತೆ. ಇದರಲ್ಲಿ ಒಂದು ಸಲ ಉಳುಮೆ ಮಾಡಿದ್ರೆ ಸಾಕು ಸರ್, 30 ಸೆಂಟಿಮೀಟರ್ ಆಗೋದ್ರಿಗೆ ಉಳುಮೆ ಮಾಡಿದ್ರೆ. ಆಮೇಲೆ ಮುಂಚೆ ನಾವು 5 ನೇಗಿಲು ಸೆಂಟಿಮೀಟರ್ ಅಂತೆಲ್ಲ ಮಾಡ್ತಿದ್ವಿ ಸರ್, ಅದೆಲ್ಲ ಆ ನೇಗಿಲಲ್ಲಿ ಉಳುಮೆ ಮಾಡತಕ್ಕಂತ ಅವಶ್ಯಕತೆ ಇರೋದಿಲ್ಲ ಸರ್. ಈಗ ರಿವರ್ಸಬಲ್ ನೇಗಿಲು ಅಥವಾ ಸಿಂಗಪೋ ಅಲ್ಲಿ ಉಳುಮೆ ಮಾಡಿದ್ರೆ ನಾವು ನೆಕ್ಸ್ಟ್ 5 ನೇಗಿಲು ಸೆಂಟಿಮೀಟರ್ ಅಲ್ಲಿ ಉಳುಮೆ ಮಾಡೋದು ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ರೋಟರ್ವೇಟರ್ ಅಂತ ಬರುತ್ತೆ ಸರ್, ಅದನ್ನಲ್ಲಿ ಎಂಟನ್ನ ಪುಡಿ ಮಾಡಿಕೊಂಡು ಡೈರೆಕ್ಟ್ ಆಗಿ ನಾವು ಆಲೂಗಡ್ಡೆ ಬಿತ್ತನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಖರ್ಚು ಜಾಸ್ತಿ ಆಗಲ್ವಾ? ಇಲ್ಲ ಸರ್, ಖರ್ಚು ಜಾಸ್ತಿ ಆಗಲ್ಲ ಸರ್. ಈಗ 5 ನೇಗಿಲು ಮತ್ತೆ ಸೆಂಟಿಮೀಟರ್ ಅಲ್ಲಿ ತುಂಬಾನೇ ಹೆಚ್ಚು ಉಕ್ಕೆಗಳನ್ನ ಹೆಚ್ಚು ಸಲ ಉಳುಮೆ ಮಾಡಬೇಕಾಗಿತ್ತು. ಈಗ ಒಂದು 5 ನೇಗಿಲಲ್ಲಿ ಒಂದು 5 ಸಲ ಉಳುಮೆ ಮಾಡಬೇಕಿತ್ತು. ಸೆಂಟಿಮೀಟರ್ ಅಲ್ಲಿ ಒಂದು 2 ಸಲ ಮಣ್ಣನ್ನು ಪುಡಿ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡಬೇಕಿತ್ತು. ಅದ್ರಲ್ಲಿ ಹೆಚ್ಚು ಜಾಸ್ತಿ ಖರ್ಚು ಬರ್ತಿತ್ತು. ಇದನ್ನು ಒಂದೇ ಸಲ ನಾವು ಉಳುಮೆ ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ ಸರ್. ಅದರಿಂದ ಸಿದ್ದೇಶ್ ಅವರೇ, ಏನಿದು ಸುಧಾರಿತ ಆಲೂಗಡ್ಡೆ ಬೆಳೆ ಯೋಜನೆ ಅಂತಂದ್ರೆ ಹೇಳ್ಬೋದಾ ಸ್ವಲ್ಪ? ಆಲೂಗಡ್ಡೆ ಬೆಳೆ ಸುಧಾರಿತ ಪದ್ಧತಿಗಳು ಅಂತ ಹೇಳಿದ್ರೆ, ಈಗ ಮುಂಚಿತವಾಗಿ ಈಗ ನಮ್ ಬಗ್ಗವ್ರು ಹೇಳ್ದಂಗೆ ಈಗ 5 ನೇಗಿಲನ್ನು 5 ಸಲ ಹೊಡಿತಾ ಇದ್ವಿ. ಒಂದು ಸಲ 5 ನೇಗಿಲನ್ನು ಉಪಯೋಗಿಸ್ತದೆ ಒಂದ್ ಎಕರೆಗೆ 1,000 ರೂಪಾಯಿ ಖರ್ಚು ಬರುತ್ತೆ. ಅಲ್ಲಿಗೆ 5-6 ಸಲ 5 ನೇಗಿಲನ್ನು ಉಪಯೋಗಿಸಿದ್ರೆ 5-6,000 ರೂಪಾಯಿ ಖರ್ಚಾಗುತ್ತೆ. ಅದ ಆದ ನಂತರ ಈ ಕಲ್ಟಿವೇಟರ್ ಮತ್ತೆ ಅದನ್ನ ಒಂದು 2-2 ಸಲ ಕೇಳೋದ್ರಿಂದ ಅದು ಸೇಮ್ ಟೈಮ್ ತಗೊಂಡ್ರೆ ಸೇಮ್ ಇದು ಖರ್ಚಾಗೋದ್ರಿಂದ ಅದರಿಂದ ಒಂದ್ 2,000 ಅಲ್ಲಿಗೆ 7,000-8,000 ಖರ್ಚಾಗ್ತಾ ಇತ್ತು. ಬಟ್ ಅದೇ ಸಿಂಗಲ್ ನೇಗಿಲು ಇಲ್ಲ ರಿವರ್ಸಬಲ್ ಕೊರೋನಾ ಯೂಸ್ ಮಾಡಿದ್ರೆ ಸಿಂಗಲ್ ನೇಗಿಲು ಅಂದ್ರೆ 1 ಗಂಟೆ ಹೆಚ್ಚು ಕಡಿಮೆ ನಿಯರೆಸ್ಟ್ ಅಮೌಂಟ್ ಖರ್ಚಾಗುತ್ತೆ ಅಂದ್ರೆ 1-2 ರೂಪಾಯಿ ಕಡಿಮೆ ಆಗ್ಬೋದು. ಅದೇ ರಿವರ್ಸಬಲ್ ಕೋ ಇಲ್ಲ ಡಬಲ್ ನೇಗಿಲನ್ನ ಯೂಸ್ ಮಾಡಿದ್ರೆ ಹೆಚ್ಚು ಕಡಿಮೆ 2.5 ಗಂಟೆಗೆ 1 ಎಕರೆ ಮುಗಿಯುತ್ತೆ. ಅಲ್ಲಿಗೆ 2.5 ಸಾವಿರಕ್ಕೆ 1 ಎಕರೆ ಮುಗಿಯುತ್ತೆ ರಿವರ್ಸಬಲ್ ಕೋ. ನೆಕ್ಸ್ಟ್ ಅದೇ ರೋಟೋವೇಟರ್ ಹೊಡ್ಕೊಂಡು ಒಂದ್ಸಲ ರೋಟೋವೇಟರ್ ಹೊಡೆದ್ರೆ 1-1.5 ಸಾವಿರ ಟೋಟಲ್ 3-4 ಸಾವಿರದೊಳಗೆ ಈ ಕೆಲಸ ಮುಗಿದೋಗ್ಬಿಡುತ್ತೆ, ಭೂಮಿ ರೆಡಿ ಆಗ್ಬಿಡುತ್ತೆ. ಇದಾದ ನಂತರ ಇವರು ಸುಧಾರಿತ ಪದ್ಧತಿ ಅಂತ ಹೇಳಿದ್ರೆ ಆಲೂಗಡ್ಡೆನ ಮುಂಚಿತವಾಗಿ ಸಾಲು ಹೊಡೆದ್ಬಿಟ್ಟು ಉದುರಿಸ್ತಾ ಇದ್ವಿ. ಉದುರಿಸ್ಬಿಟ್ಟು ಅದನ್ನ ಮೆಟ್ಟಾಗು ಅಂತ ಮೆಟ್ತಾ ಇದ್ವಿ. ಆ ಸಾಲು ಹೊಡಿಬೇಕಾದ್ರೆ ಆ 5 ನೇಗಿಲು ಉಳುಮೆ ಮಾಡಲ್ವ ಅಲ್ಲಿ ಒಂದು ಏರ್ ಗಟ್ಟಿ ಪದರಾಗಿ ಪ್ಲೇಟ್ ಆಗ್ತಾ ಇತ್ತು. ಅದ್ರ ಮೇಲೆ ಇವರು ಆಲೂಗಡ್ಡೆನ ಮೆಟ್ಟಿದ್ರೆ ಅದು ತೀರ ಹೋಗಿ ಆ ಗಟ್ಟಿ ಪದರದ ಮೇಲೆ ಕೂರ್ತಾ ಇತ್ತು. ಆ ಕೂತಿರೋ ಜಾಗಕ್ಕೆ ಮಣ್ಣನ್ನ ಮುಚ್ಚಿ ಅದನ್ನ ನೇರಿಂದ ಮಣ್ಣು ಏರಿಸ್ತಾ ಇದ್ರು. ಏರಿಸ್ದಾಗ ಮಳೆ ಹೆಂಗೆ ಆಯ್ತು ಅಂತ ಹೇಳಿದ್ರೆ ಆ ಗಟ್ಟಿ ಪದರದ ಮೇಲೆ ಕೂತಿರುತ್ತಲ್ವ ಅಲ್ಲಿ ಕೆಸಕ್ರಿಯೇಟ್ ಆಗ್ಬಿಟ್ಟು ಆಲೂಗಡ್ಡೆ ಕರಿಗೋಗ್ತಾ ಇದ್ವಿ. ಸೊ ಅದಕ್ಕೆ ನಾವು ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಸುಧಾರಿತ ಪದ್ಧತಿ ಸಿಂಗಲ್ ನೇಗಿಲು ಹೊಡೆದಿರೋದು 12 ಇಂಚ್ವರೆಗೂ ಹೋಗಿರುತ್ತೆ. 10-12 ಇಂಚ್ವರೆಗೂ ಮಣ್ಣು ಬೇಕಾಗಿರುತ್ತೆ. ಇವ್ರು ನೇಗಿಲಲ್ಲಿ ಹೊಡೆದ್ಬಿಟ್ಟು ಆ ಮೆಟ್ಟಕ್ಕೆ ಇರತಕ್ಕಂತ ಪದ್ಧತಿನ ಬಿಡ್ತಿದ್ವಿ ಇವರಿಗೆ. ಯಾಕೆಂದ್ರೆ ಟ್ರಯಲ್ ಮಾಡ್ತಿದ್ವಿ ಅದನ್ನ ಇಡೀ ಒಂದು ಎಕರೆ ಪೂರ್ತಿ ಮುಕ್ತಾಲ್ಬೋದು 90% ನೀವು ನಿಮ್ ಪದ್ಧತಿ ಏನಿದೆ ಅದ್ ಮಾಡ್ಕೊಳ್ಳಿ. ನೀವು ಇನ್ನ 2-4 ಸಾವಿರವರೆಗೂ ನೀವು ಮೆಟ್ಟಕ್ಕೆ ಹೋಗ್ಬೇಡಿ, ಹಂಗೆ ಉದುರಿಸ್ಬಿಟ್ಟು ಮಣ್ಣು ಮುಚ್ಚಿಬಿಡಿ ಅಂತೇಳಿ ಆ ಪದ್ಧತಿಯಲ್ಲಿ ಇದು ಮಾಡ್ಕೊಂಡಾಗ ರೈತರು ಇದು ನಾವು ಉದುರಿಸಿದ್ರೆ 2 ದಿನ ಲೇಟ್ ಆಗಿಬಿಡ್ಬೋದು, ಮೆಟ್ಟಿದ್ರೆ 2 ದಿನ ಮುಂಚಿತ ಹೋಗಿ ಬರಬಹುದು. ಯಾಕೆ ಅಂತ ಹೇಳಿದ್ರೆ ಮಣ್ಣುಗಳು ಮೇಲೆ ಬಂದಿರುತ್ತೆ ಮೆಟ್ಟೋದ್ರಿಂದ, ಅದು 2 ದಿನ ಮುಂಚೆ ಬರ್ಬೋದು. ಉದುರಿಸಿರೋದು ಅದು ಮಕ್ಕಳ ಬೇಕಾಗಿರ್ಬೋದು ಇಲ್ಲ ಅಂಗತಲೆ ಬೇಕಾಗಿರ್ಬೋದು ಹೆಂಗ್ ಬೇಕಾದ್ರೂ ಬಿದ್ದಿರ್ಬೋದು. ಸೊ ಅಂಗತಲೆ ಬಿದ್ದಿರೋ ಅಂತದ್ದು 2 ದಿನ ಲೇಟ್ ಆಗಿಬಿಡುತ್ತೆ ಹೊರತು ಅದರಿಂದ ಯಾವುದೇ ಸಹ ಪ್ರಾಬ್ಲಮ್ ಇರಲ್ಲ. ಇದು ಆಲೂಗಡ್ಡೆ ಬಿತ್ತನೆಯಲ್ಲಿ ಸುಧಾರಿತ ಪದ್ಧತಿ. ಇದು ಇದಕ್ಕೂ ಒಂದ್ ಹೆಜ್ಜೆ ಮುಂದೆ ಹೋಯ್ತು ಅಂತಂದ್ರೆ ನಮ್ ಕಡೆ ಆಲೂಗಡ್ಡೆ ಬಿತ್ತನೆ ಮಾಡುವ ಯಂತ್ರ ಇದೆ. ಆ ಯಂತ್ರದಲ್ಲಿ ರೈತರಿಗೆ ಅದನ್ನ ತೋರಿಸ್ಬಿಟ್ಟು ಕೆಲವೊಂದು ಹಳ್ಳಿಗಳಲ್ಲಿ ಟ್ರಯಲ್ ಮಾಡಿದ್ವಿ. ಅದು ಸ್ಟಾರ್ಟಿಂಗ್ ರೈತರುಗಳು ಒಪ್ಕೊಂಡ್ರಿಗೆ ರೆಡಿ ಇರಲಿಲ್ಲ. ನಾವು ಇಷ್ಟೆಲ್ಲ ಮಾಡ್ತೀವಿ, ಇಷ್ಟೆಲ್ಲ ಮಾಡಿದ್ರು ನಮ್ಗೆ ಇಳುವರಿ ಬರ್ತಾ ಇಲ್ಲ, ನಾವು ಈ ಯಂತ್ರದಲ್ಲಿ ಬಿತ್ತನೆ ಮಾಡಿದ್ರೆ ಕಷ್ಟ ಆಗ್ಬೋದು ಅಂತಂದ್ಬಿಟ್ಟು ಇದು ಮಾಡಿದ್ರು. ಅದಕ್ಕೆ ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಈಗ ರಘುಕುಮಾರಿಗಳ ಈ ತರದವ್ರನ್ನ ಎಜುಕೇಟೆಡ್ ಪರ್ಸನ್ ಗಳಿಗೆ ಅದನ್ನ ತಿಳಿಸಿ ಅದನ್ನ ಇದು ಮಾಡ್ಬಿಟ್ಟು ಅಲ್ಲಿ ಟ್ರಯಲ್ಗಳನ್ನ ತಗೊಂಡು ಟ್ರಯಲ್ ಮಾಡಿದಾಗ ಅಲ್ಲಿ ಅವ್ರು ಒಪ್ಕೊಂಡು ಅವರಿಂದ 4 ದಿನಕ್ಕೆ ಅದನ್ನ ಕಣ್ಣಾರೆ ನೋಡೋದು. ನೋಡಿದ್ಮೇಲೆ ಆ ಯಂತ್ರದಿಂದ ರೈತರಿಗೆ ಏನೇನು ಹೆಲ್ಪ್ ಆಗುತ್ತೆ ಅಂತನ್ನೋದನ್ನ ಅವ್ರು ಅರಿಸ್ಕೊಂಡು ಆ ಮಿಷಿನ್ ಈಗ ಎಲ್ಲಾ ಹಳ್ಳಿಗಳಲ್ಲೂ ಕೆಲಸ ಮಾಡ್ತಾ ಇದೆ. ಅದು ಪ್ರತಿಯೊಬ್ಬರಿಗೂ ಸಹ ಬೇಕಾಗಿದೆ, ಅಷ್ಟು ಮಹತ್ವದ ಯಂತ್ರ ಆಗಿದೆ. ರಘುಕುಮಾರ್ ಅವರೇ, ತಾವು ಬಳಸಿದಿರಾ ಯಂತ್ರನ? ಹೌದು ಸರ್, ಬಳಸಿ 2 ವರ್ಷದಿಂದ ಅದನ್ನ ಯಂತ್ರನ ಬಳಸಿ ಬೆಳೆನ ಬೆಳೀತಾ ಇದೀವಿ ಸರ್. ಹೇಳಿ ನಿಮ್ ಅನುಭವ ಹೇಳಿ, ಹೇಗಿರುತ್ತೆ ಯಂತ್ರ, ಅದು ಬಿತ್ತನೆ ಮಾಡೋದ್ರಿಂದ ಏನ್ ಪ್ರಯೋಜನ ಆಗಿದೆ ತಮ್ಗೆ? ಸರ್ ಟೋಟಲಿ ಹೇಳ್ಬೇಕು ಅಂತ ಹೇಳಿದ್ರೆ ಆ ಯಂತ್ರ ಬಳಸೋದ್ರಿಂದ ನಮಗೆ ಖರ್ಚು ಕಡಿಮೆ ಆಗುತ್ತೆ ಸರ್. ಮೊದಲನೇದಾಗಿ ಈಗ ಲೇಬರ್ ಸಮಸ್ಯೆ ಎಲ್ಲೇ ಹೋದ್ರು ಕೂಡ ತುಂಬಾನೇ ಸಮಸ್ಯೆ ಇದೆ ಲೇಬರ್ದು. ಆ ಒಂದ್ ಯಂತ್ರನ ಬಳಸಿ ನಾವು ಮಾಡೋದ್ರಿಂದ ಈಗ ಅಂತರ್ ಬೇಸಾಯ ಮಾಡ್ಬೇಕಾಗಿತ್ತು ಸರ್ ಮುಂಚೆ ಎತ್ತಿನಲ್ಲಿ ಹಾಕೋದ್ರಿಂದ. ಎತ್ತಿನಲ್ಲಿ ಹಾಕೋದ್ರಿಂದ ದಿಂಡು ಏರ್ಪಡೋದಕ್ಕೆ ಮತ್ತೆ ಈ ಕುಂಟೆ ಹೊಡೆಯೋದಕ್ಕೆ ಇದಕ್ಕೆಲ್ಲ ಎತ್ತುಗಳನ್ನ ಬಳಸಿ ಅಂತರ್ ಬೇಸಾಯ ಮಾಡಬೇಕಾಗಿತ್ತು. ಈ ಏನ್ ಮೆಷಿನ್ ಯಂತ್ರ ಇದೆ, ಆಲೂಗಡ್ಡೆ ಬಿತ್ತನೆ ಮಾಡೋ ಯಂತ್ರ ಇದೆ, ಯಂತ್ರದಲ್ಲಿ ಮಾಡೋದ್ರಿಂದ ಒಂದು ಬಾರಿ ನಾವು ಆಲೂಗಡ್ಡೆ ಬಿತ್ತನೆ ಮಾಡುವಾಗ ಏನ್ ಮಧ್ಯ ಎತ್ತರದ ದಿಂಡುಗಳು ಮಾಡಿರ್ತೀವಿ ಅದು ಕೊನೆಯವರೆಗೂ ಹಾಗೆ ಉಳಿದಿರುತ್ತೆ ಸರ್. ಮಧ್ಯದಲ್ಲಿ ಅಂತರ್ ಬೇಸಾಯ ಮಾಡುವಂತ ಖರ್ಚು ನಮಗೆ ಉಳಿತಾ ಇದೆ ಇವಾಗ. ಈಗ ಏನು ಲೇಬರ್ ಸಮಸ್ಯೆ ಇತ್ತು ಅದು ಕೂಡ ಕಡಿಮೆ ಆಗ್ತಾ ಇದೆ. ಈ ಒಂದು ಯಂತ್ರದಿಂದ ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ ನಮಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯನ ಪಡೆಯೋದಕ್ಕೆ ಒಂದು ಉತ್ತಮವಾಗಿದೆ ಈ ಯಂತ್ರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದಲ್ಲದೆ ಬೇರೆ ಇನ್ನೇನಾದ್ರೂ ಯಾಂತ್ರೀಕೃತ ಪದ್ಧತಿನ ಅಳವಡಿಸಿಕೊಂಡಿದ್ದೀರಾ, ಹನಿ ನೀರಾವರಿ ಅಳವಡಿಸಿದ್ದೀರಾ? ಮತ್ತೆ ಮುಂಚೆ ನಾವು ಯಾವಾಗ ಕೂಡ ಈ ಸ್ಪ್ರಿಂಕ್ಲರ್ ಬರ್ತಿತ್ತಲ್ಲ ಸರ್, ಅದನ್ನ ಬಳಸಿ ನಾವು ಬೇಸಾಯನ ಮಾಡ್ತಾ ಇದ್ವಿ, ಬೆಳೆನ ಬೆಳೆಸ್ತಾ ಇದ್ವಿ. ಈ ಜಿಎಸ್ಟಿ ಯೋಜನೆ ಬಂದ್ಮೇಲೆ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಏನಂತ ಕರಿತೀವಿ ಅದನ್ನ ನಾವು ಕಳೆದ ವರ್ಷದಿಂದ ಮಾಡ್ತಾ ಇದೀವಿ, ಮಾಡಿದೀವಿ ಕೂಡ. ಮಳೆ ಆಧಾರಿತ ಬೇಸಾಯಕ್ಕೂ ಈ ಡ್ರಿಪ್ ಹನಿ ನೀರಾವರಿ ಬೇಸಾಯಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಸರ್. ಖರ್ಚೆಷ್ಟಾಯ್ತು ಹನಿ ನೀರಾವರಿ ಅಳವಡಿಸ್ಕೊಳ್ಳೋದಕ್ಕೆ? ಖರ್ಚು ಒಂದ್ ಎಕರೆಗೆ ಈಗ ಸರ್ಕಾರದ ಸಬ್ಸಿಡಿ ಬರುತ್ತೆ ಸರ್, ಈಗ ಸಬ್ಸಿಡಿ ತಗೊಂಡ್ರು ಕೂಡ ಒಂದ್ ಎಕರೆಗೆ ಒಂದು 4-5 ಸಾವಿರ ಖರ್ಚು ಬರುತ್ತೆ ಸರ್ ಸಬ್ಸಿಡಿ ತಗೊಂಡ್ರೆ. ಸಬ್ಸಿಡಿ ಇಲ್ಲ ಅಂತ ನಾವೇ ಸ್ವಂತವಾಗಿ ಮಾಡ್ತೀನಿ ಅಂತ ಹೋದ್ರೆ ಒಂದ್ ಎಕರೆಗೆ ಒಂದು 40 ಸಾವಿರ ಖರ್ಚು ಬರುತ್ತೆ. ಅಲ್ಲ, ಹನಿ ನೀರಾವರಿ ಅಳವಡಿಸಿಕೊಂಡು ಆಲೂಗಡ್ಡೆ ಬೆಳೆದಿದ್ದೀರಲ್ಲ, ಏನ್ ಅನುಕೂಲ ಇದೆ ಮಾಮೂಲಿ ಹಾಯಿ ನೀರಿ ಬೆಳೆಯಕ್ಕೂ ಮಳೆ ನೀರಿ ಬೆಳೆಯಕ್ಕೂ ಹನಿ ನೀರಾವರಿನಲ್ಲಿ ಬೆಳೆಯಕ್ಕೂ? ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸರ್, ನಾವು ನಮಗೆ ಹನಿ ನೀರಾವರಿಯಿಂದ ನೀರನ್ನ ಎಷ್ಟು ಬೇಕೋ ಅಷ್ಟನ್ನೇ ಬೆಳೆಗಳಿಗೆ ಕೊಡೋದಕ್ಕೆ ನಮಗೆ ಉಪಯೋಗ ಆಗಿದೆ. ಎರಡನೇದಾಗಿ ಹೆಚ್ಚಿನ ಇಳುವರಿ ಬರುತ್ತೆ, ಮಳೆ ಆಧಾರಿತ ಬೆಳೆಗೂ ಈ ಹನಿ ನೀರಾವರಿ ಬೆಳೆಗೂ ಹೆಚ್ಚಿನ ಇಳುವರಿನ ನಾವು ನಿರೀಕ್ಷೆ ಮಾಡಬಹುದು, ಹೆಚ್ಚಿನ ಇಳುವರಿ ಕೂಡ ನಮಗೆ ಬಂದಿದೆ ಸರ್. ಎಷ್ಟು ಬರುತ್ತೆ, ಹೆಚ್ಚು ಅಂದ್ರೆ ಎಷ್ಟು ಬರಬಹುದು? ಒಂದ್ ಎಕರೆಗೆ ಒಂದ 6-7 ಟನ್ ಬೆಳೀತಾ ಇದ್ವಿ ಅಂತಂದ್ರೆ ಮಳೆ ಆಧಾರಿತ ಬೇಸಾಯದಲ್ಲಿ ಇದರಲ್ಲಿ ಒಂದು 8-9 ಟನ್ ಬೆಳೆಯಬಹುದು. ಒಂದು 25-30% ಜಾಸ್ತಿ ಆಗುತ್ತೆ ಸರ್ ಇಳುವರಿ ಪದ್ಧತಿಗೂ ಮತ್ತೆ ಮಳೆ ಆಧಾರಿತ ಬೆಳೆಗೂ. ಸಿದ್ದೇಶ್ ಅವ್ರು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಡ್ರಿಪ್ ಮಾಡೋದ್ರಿಂದ ರೈತರು ಬೆಟ್ಟಿಸ್ತಾ, ಇನ್ನೊಂದೇನಂತಂದ್ರೆ ಇವರು ರೈತರು ಕರೆಂಟ್ ಕೊಟ್ಟಾಗ ನೀರು ಸ್ಪ್ರಿಂಕ್ಲರ್ ಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಜೋಡಿಸೋದು ತಪ್ಪುತ್ತೆ. ನೆಕ್ಸ್ಟ್ ಎಲೆ ಮೇಲೆ ಆಲೂಗಡ್ಡೆ ಬೆಳೆ ಹೆಂಗಿದೆ ಅಂತ ಹೇಳಿದ್ರೆ ಆಲೂಗಡ್ಡೆ ಎಲೆ ಮೇಲೆ ಕನಿಷ್ಠ ಒಂದು 4-5 ಗಂಟೆ ಕಾಲ ತೇವಾಂಶ ಉಳಿತು ಅಂತ ಹೇಳಿದ್ರೆ ಅಂಗನವಾಡಿ ಹೋಗಕ್ಕೆ ಸುಸ್ತಾಗುತ್ತೆ. ಸೊ ಡ್ರಿಪ್ ಮಾಡೋದ್ರಿಂದ ಏನಾಗುತ್ತೆ, ಎಲೆ ಮೇಲೆ ನೀರು ಬೀಳಲ್ಲ. ಸೊ ಭೂಮಿ ಮಾತ್ರ ನೆನ್ಕೊಳ್ಳುತ್ತೆ, ಭೂಮಿ ನೆನ್ಸ್ಕೊಳ್ಳೋದ್ರಿಂದ ಇವರಿಗೆ ರೋಗದ ಕಂಟ್ರೋಲ್ ಇವ್ರ ಕೈಗಿರುತ್ತೆ. ಸೊ ಔಷಧಿಗಳು ಸಹ ಕಡಿಮೆ ತಗೊಳುತ್ತೆ. ಸೊ ಹಾಗಾಗಿ ಇಳುವರಿ ತುಂಬಾ ಜಾಸ್ತಿ ಬರುತ್ತೆ ಅಂತ ನಮ್ಗೆ. ರಘುಕುಮಾರ್ ಅವರೇ, ಈಗ ತಳಿ ಯಾವ್ದನ್ನ ಹಾಕ್ತಾ ಇದ್ದೀರಿ, ಮತ್ತೆ ಬಿತ್ತನೆ ಬೀಜದ ಆಯ್ಕೆ, ಬೀಜೋಪಚಾರ ಇದ್ರ ಬಗ್ಗೆ ಹೇಳಿ ಸರ್. ಜಿಎಸ್ಟಿ ಯೋಜನೆ ಬಂದು 2016 ನಮ್ಮ ಹಳ್ಳಿಗೆ ಪ್ರಾರಂಭ ಆಯ್ತು. ಆವಾಗ ನಾವು ಮುಂಚೆ ಎಲ್ಲ ಕೂಡ ನಮ್ಮ ತಂದೆಯವ್ರ ಕಾಲದಲ್ಲಿ ಅವಾಗೆಲ್ಲ ಹೆಚ್ಚಾಗಿ ನಾವು ಕುಪ್ರಿ ದೋಸಿನ ಬಳಸ್ತಾ ಇದ್ವಿ ಸರ್ ಬಿತ್ತನೆಗೆ. ಮೊದಲನೇ ತಳಿ ಇವ್ರು ಬಂದಾಗ ಈ ಒಂದು ಪ್ರಾಯೋಗಿಕವಾಗಿ ಈ ಸಂಘಗಳಿಗೆ ಪ್ರತಿಯೊಬ್ಬರಿಗೆ ಒಂದೊಂದು ಚೀಲ ಹಿಮಾಲಿನಿಯನ್ನ ಬಿತ್ತನೆ ಕೊಟ್ಬಿಟ್ಟು ಟ್ರಯಲ್ ಆಗಿ ಬೆಳೀರಿ ಅಂತ ನಮಗೆ ಕೊಟ್ಟರು ಸರ್. ಕುಫ್ರಿ ಹಿಮಾಲಿನಿ, ಕುಫ್ರಿ ಹಿಮಾಲಿನಿ ಅಂತ ಸರ್. ಅದನ್ನ ನಾವು 2016-17 ಸಮಯದಲ್ಲಿ ನಾವು ಬೆಳೆದ್ವಿ. ಅವಾಗ ನಮಗೆ ಏನದ್ರಲ್ಲಿ ಕಂಡು ಬಂತು ಅಂತ ಹೇಳಿದ್ರೆ ಕುಫ್ರಿ ಜ್ಯೋತಿಗೂ ಹಿಮಾಲಿನಿಗೂ ಇಳುವರಿಯಲ್ಲಿ ತುಂಬಾನೇ ಚೆನ್ನಾಗಿ ಅಭಿವೃದ್ಧಿ ಆಯ್ತು ಸರ್. ಕುಫ್ರಿ ಜ್ಯೋತಿಲಿ ರೋಗ ಬೇಗ ಅಟ್ಯಾಕ್ ಆಗುತ್ತೆ ಸರ್ ನಮಗೆ. ಹಿಮಾಲಿನಿಲ್ಲೇ ಅದಕ್ಕೂ ಅದಕ್ಕೂ ಒಂದು ಈಗ ಇದು ಬಿತ್ತು ಒಂದು 15-20 ನಂತರ ಈಗ ಹಿಮಾಲಯನಿಗೆ ರೋಗ ಬಂತು ಸರ್. ಅದನ್ನ ನಾನು ತಿಳ್ಕೊಂಡಿದ್ದೆ ಏನು ಅಂತ ಹೇಳಿದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಸರ್ ಹಿಮಾಲಯನಿ ಆಲೂಗಡ್ಡೆ ಬಿಸಿನೆ ಆಲೂಗಡ್ಡೆ. ಆದ್ರಿಂದ ನಮಗೆ ಈಗ ಆವಾಗ ಏನು ಅವಾಗ ನಮಗೆ ಪ್ರಾಯೋಗಿಕವಾಗಿ ಕೊಟ್ಟಿದ್ರು ಅಲ್ಲಿಂದ ಇತ್ತೀಚೆಗೆ ಅತಿ ಹೆಚ್ಚಾಗಿ ನಾವು ಹಿಮಾಲಯನ ಬಿತ್ತನೆಯನ್ನ ಈ ಒಂದು ಯೋಜನೆ ಮುಖಾಂತರ ನಾವು ತೆಗೆದುಕೊಂಡು ಹೆಚ್ಚಾಗಿ ನಾವೀಗ ಹಿಮಾಲಯನ ಬಿತ್ತನೆ ಮಾಡಿ ಬೆಳೀತಾ ಇದ್ದೀವಿ. ಓಹೋ, ಸಿದ್ದೇಶ್ ಅವರು ಏನಾದ್ರು ಹೇಳ್ತೀರಾ ತಳಿ ಬಗ್ಗೆ? ತಳಿ ಬಗ್ಗೆ ಹೇಳ್ತೀನ, ನಮ್ಮ ಯೋಜನೆಯಲ್ಲಿ ನಮ್ಮಲ್ಲಿ ಹಿಮಾಲಯನ ಕೆಲವೊಂದು ಕಡೆ ಏನೇನ್ ಪ್ರಚಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲ ಇವ್ರದ್ದು ಓನ್ ಆಗಿ ತಳಿ ಹಿಮಾಲಯನಿ ಅಂತ ರೇಂಜಿಗೆ ಆಗ್ತಿದೆ. ಬಟ್ ಆದ್ರೆ ನಮ್ಮ ಯೋಜನೆ ಸರ್ವಿಸ್ ಓರಿಯೆಂಟೆಡ್ ಆಗಿರೋದ್ರಿಂದ ನಾವು ಎಲ್ಲಾ ತರದ ತಳಿಗಳು ಅಂದ್ರೆ ಈಗ ಒಂದ್ ಹೋಟೆಲ್ ಹೋದ್ರೆ ಈಗ 4-5 ತರದ್ದು ತಿಂಡಿಗಳಿರ್ತವೆ, ಅದರಲ್ಲಿ ನಮ್ಗೆ ಹೆಲ್ತ್ಗೆ ಯಾವ್ದು ಒಳ್ಳೇದಂತ ಆಯ್ಕೆ ಮಾಡ್ಕೊಂತೀವಲ್ವಾ, ಆ ರೀತಿ ಇದರಲ್ಲಿ ದೋಸೆ, ಲಿಮ್ಕ, ಲವಕಾರು, ಅಶೋಕ, ಮೋಹನ್ ಈ ತರ ಎಲ್ಲಾ ತರದ್ದು ವೆರೈಟಿಗಳು ತಳಿಗಳು ತುಂಬಾ ಇದಾವೆ. ಅದರಲ್ಲಿ ಎಲ್ಲಾ ತಳಿಗಳನ್ನು ಒಂದೊಂದು ಹಳ್ಳಿಗೆ ಸಂಘಗಳು ಏನಿರ್ತವೆ ಸಂಘಗಳಿಗೆ 2-3 ಗಂಟೆ ಅಂದ್ರೆ ಒಬ್ಬ ರೈತರಿಗೆ 2-3 ಗಂಟೆ ಕೊಡ್ತಾ ಹೋದ್ವಿ. ಅದರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡುವಂತದ್ದು ಯಾವ ತಳಿ ಅಂತ ರೈತರು ಕಂಡ್ಕೊಂಡಿದ್ದಾರೆ. ರೈತರು ಕಂಡ್ಕೊಂಡು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರುವಂತದ್ದು ಎಲ್ಲಾ ರೈತರು ಹಿಮಾಲಯನ ತಳಿಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಿಮಾಲಯನ ತಳಿದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಎಲ್ಲಾ ತಳಿಗಳಿಗಿನ್ನ ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಒಂದು ಮೊದಲನೇದಾಗಿ. ಎರಡನೇದಾಗಿ ಇಳುವರಿ ಜಾಸ್ತಿ ಬಿಡುತ್ತೆ. ಈ ಜ್ಯೋತಿ ಕಂಪೇರ್ ಮಾಡ್ಕೊಂತು ಅಂತ ಹೇಳಿದ್ರೆ ಇದರಲ್ಲಿ ಚೀಲಕ್ಕೆ 4 ಚೀಲ ಬೀಳ್ತು ಅಂತಂದ್ರೆ ಹಿಮಾಲಯ ತಳಿಯಲ್ಲಿ ಚೀಲಕ್ಕೆ 8 ಚೀಲ ಬೀಳುತ್ತೆ. ಒಂದು ಎರಡನೇದಾಗಿ ಅದಕ್ಕೆ ನಾವು ಪೋಷಕಾಂಶಗಳು ಮತ್ತೆ ಅದನ್ನ ಯಾವ ರೀತಿ ನೋಡ್ಕೊಂತೀವಿ ಅಂತನ್ನೋದ್ರ ಮೇಲೆ ಅದು ಇಳುವರಿ ಡಿಪೆಂಡ್ ಆಗಿರುತ್ತೆ. ರಘುಕುಮಾರ್ ಅವರೇ, ಈಗ ಹೇಳಿ, ಬಿತ್ತನೆ ಗಡ್ಡೆ ನಿಮ್ಮ ಮನೆಗೆ ಬಂದ ಮೇಲೆ ಅದನ್ನ ಹೇಗೆ ಉಪಚರಿಸ್ತೀರಿ, ಬಿತ್ತನೆಯನ್ನ ಯಾವ ರೀತಿ ಮಾಡ್ತೀರಿ, ಏನು ಮುಂಜಾಗರೂಕತೆಯನ್ನ ತೆಗೆದುಕೊತೀರಿ, ವಿವರವಾಗಿ ಹೇಳಿ. ಮುಂಚೆ ಎಲ್ಲ ನಾವು ಮಾರುಕಟ್ಟೆ ಅಂದ್ರೆ ಹಾಸನ ಎಪಿಎಂಸಿಯಿಂದ ಆಲೂಗಡ್ಡೆನ ತರ್ತಾ ಇದ್ವಿ. ಇವಾಗ ಜಿಎಸ್ಟಿ ಯೋಜನೆ ಬಂದ್ಮೇಲೆ ನಾವೇ ಯೋಜನೆ ಕಡೆಯಿಂದ ಡೈರೆಕ್ಟ್ ಆಗಿ ನೇರವಾಗಿ ಪಂಜಾಬ್ಗೆ ಹೋಗಿ ನಾವೇ ಖರೀದಿ ಮಾಡಿ ಆಲೂಗಡ್ಡೆನ ತರ್ತಾ ಇದೀವಿ. ತರ್ತಾ ಇರೋದ್ರಿಂದ ನಾವು ಉತ್ತಮ ಗುಣಮಟ್ಟದ ಆಲೂಗಡ್ಡೆಯನ್ನ ನಾವು ಆಯ್ಕೆ ಮಾಡಿಕೊಂಡು ತರೋದಕ್ಕೆ ನಮಗೆ ತುಂಬಾನೇ ಉಪಯೋಗ ಆಗಿದೆ. ಇಲ್ಲಿ ಮಾರುಕಟ್ಟೆಯಲ್ಲಿ ತರುವಾಗ ನಮಗೆ ಬಿತ್ತನೆಗಳು ಅಷ್ಟು ನಾವು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಾವು ಅಲ್ಲಿಯ ರೈತರನ್ನ ಭೇಟಿ ಮಾಡಿ ಅವ್ರು ಬೆಳೆದಿರೋದನ್ನ ನಾವು ನೋಡಿ ಆಯ್ಕೆ ಮಾಡಿ ತರೋದ ತರ್ತಾ ಇದೀವಿ. ತಂದ ಮೇಲೆ ಅಲ್ಲಿಂದ ತರ್ತೀವಿ ಸರ್, ಡೈರೆಕ್ಟ್ ಆಗಿ ತಂದ ಮೇಲೆ ಮನೆಯಲ್ಲಿ ಮೊದಲನೇದಾಗಿ ಹರಡುತ್ತೀವಿ ಸರ್. ಮನೆಗೆ ತಂದ ಮೇಲೆ ನೆರಳಿರೋ ಜಾಗದಲ್ಲಿ ಹರಡಬಿಟ್ಟು ಅಲ್ಲಿ ಕೆಲವೊಂದು ಕೊಡ್ತಿರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಂತ ಆಲೂಗಡ್ಡೆನ ಮೊದಲು ಬೇರ್ಪಡಿಸ್ತೀವಿ ಸರ್. ಬೇರ್ಪಡಿಸಿ 4-5 ದಿನ ಆಲೂಗಡ್ಡೆ ಸ್ವಲ್ಪ ಡ್ರೈ ಆಗುತ್ತೆ ಸರ್. ಡ್ರೈ ಆದ್ಮೇಲೆ 8 ದಿನದವರೆಗೂ ನಾವು ಅದನ್ನ ಏನು ಇದು ಮಾಡೋದಿಲ್ಲ ಸರ್, ಡ್ರೈ ಮಾಡ್ತೀವಿ. ಹಾಗೆ ಮೊದಲಿಗೆ ಈಗ ದುಂಡ್ಗೆಣಿ ಏನಿರುತ್ತೆ ಸರ್, ಅದಕ್ಕೆ ಮೊದಲು ನಾವು ಬೀಜೋಪಚಾರ ಮಾಡ್ತೀವಿ ಸರ್ ಮೊದಲನೇದಾಗಿ. ಈಗೆಲ್ಲ ನಾವು ಕಟ್ ಮಾಡಿ ಅದನ್ನ ಕತ್ತರಿಸಿ 2 ಭಾಗ ಮಾಡಿ ಹಾಕ್ತಾ ಇದ್ವಿ. ಮುಂಚೆ ಏನ್ ಯಾವ ತರ ಇತ್ತು ಅಂದ್ರೆ ಒಂದ್ ಆಲೂಗಡ್ಡೆನ 4 ಭಾಗವಾಗಿ ಮಾಡ್ತಿದ್ವಿ ಸರ್. ಈ ಜಿಎಸ್ಟಿ ಯೋಜನೆ ಬಂದ್ಮೇಲೆ 2 ಭಾಗ ಮಾಡಿ ನಾವು ಆಲೂಗಡ್ಡೆ ಬಿತ್ತನೆ ಮಾಡ್ತಿದ್ದೀವಿ. ಬೀಜೋಪಚಾರ ಯಾವ ರೀತಿ ಮಾಡ್ತೀರಿ ಹೇಳಿ ಸರ್. ಮೊದಲನೇದಾಗಿ ಈಗ ಬೀಜೋಪಚಾರನ ಮ್ಯಾಂಕೋಜಿಬ್ ಏನೋ ಒಂದು ಮೆಡಿಸನ್ ಇದೆ, ಅದನ್ನ 1 ಲೀಟರ್ಗೆ 2 ಗ್ರಾಮ್ ಮ್ಯಾಂಕೋಜಿಬ್ ನ ಹಾಕಿ ಬೀಜೋಪಚಾರ ಆಲೂಗಡ್ಡೆ ತುಂಡು ಗೆಡ್ಡೆ ಇದ್ದಾಗ ಒಂದು ಬಾರಿ ಕಟ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಬಿತ್ತನೆಗೆ 2-3 ದಿನ ಇದೆ ಅಷ್ಟು ಮುಂಚೆ ನಾವು ಬೀಜೋಪಚಾರ ಒಂದು ಮ್ಯಾಂಕೋಜಿಬ್ ದ್ರಾವಣದಿಂದ ಬೀಜೋಪಚಾರ ಮಾಡ್ತಾ ಇದೀವಿ ಸರ್. ನಾವು ಸ್ಪ್ರೇ ಮಾಡ್ತಾ ಒಂದು ಕಡೆ ಎಲ್ಲ ಕುಯ್ದು ಆಲೂಗಡ್ಡೆನ ಒಂದ್ ಕಡೆ ಹರಡಿ ಸಿಂಪಡಣೆ ಮಾಡ್ತಾ ಇದೀವಿ ಸರ್. ಆನಂತರ ಅದನ್ನ ಒಂದು 1 ದಿನ 2 ದಿನ ನೀಟಾಗಿ ಅದನ್ನೆಲ್ಲ ಒಣಗಿಸಿ ಸಿಂಪಡಣೆ ಮಾಡಿರ್ತಕ್ಕಂಥದ್ದನ್ನ ಆನಂತರ ನಾವು ಜಮೀನಿಗೆ ಬಿತ್ತನೆ ಮಾಡ್ತೇವೆ. ಈ ತರ ಬಿತ್ತನೆ ಮಾಡ್ತಾ ಇರೋದ್ರಿಂದ ಏನ್ ಪ್ರಯೋಜನ ಆಗಿದೆ ಸರ್? ಪ್ರಯೋಜನ ಏನಾಗಿದೆ ಅಂತ ಹೇಳಿದ್ರೆ ಈಗ ಮುಂಚೆ ನಾವು ಪಂಜಾಬಿನ ತರ್ತೀವಲ್ಲ ಸರ್, ಅಲ್ಲಿ ಬೆಳೆದಿರ್ತಕ್ಕಂಥದ್ರಲ್ಲಿ ಅಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೋ ವೈರಸ್ ಇರುತ್ತೋ ನಮ್ಗೆ ಏನು ಗೊತ್ತಿರೋದಿಲ್ಲ ಸರ್. ಇರ್ತಕ್ಕಂಥ ಬ್ಯಾಕ್ಟೀರಿಯಾ ವೈರಸ್ಗಳು ನಾಶವಾಗ್ಲಿ ಅನ್ನೋ ಉದ್ದೇಶದಿಂದ ಮತ್ತೆ ನಮಗೆ ಮುಂದೆ ಈ ಅಂಗಮಾರಿ ರೋಗ ಮತ್ತೊಂದು ಮಗದೊಂದು ಬರದೇ ಇರೋದಕ್ಕೆ ಕಡಿಮೆ ಮಾಡುವ ಉದ್ದೇಶದಿಂದ ಮುಂಚೆನೇನೋ ಬೀಜೋಪಚಾರ ಮಾಡಿಕೊಂಡು ಮುಂದುವರಿತಾ ಇದ್ದೀವಿ ಸರ್. ಬೀಜೋಪಚಾರ ಮಾಡೋದ್ರಿಂದ ಅಂಗಮಾರಿ ರೋಗನ ಒಂದಷ್ಟು ಮಟ್ಟಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಉಪಯೋಗ ಆಗಿದೆ ಸರ್. ಕಳೆದ 2 ವರ್ಷದಲ್ಲಿ ಅಂಗಮಾರಿ ರೋಗ ಬರಲೇ ಇಲ್ವಾ ನಿಮ್ ಜಮೀನಲ್ಲಿ? ಬಂದಿದೆ ಸರ್, ಆದರೆ ಮುಂಚೆಗಿಂತ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸರ್. ಅಂದ್ರೆ ಹತೋಟಿ ಮಾಡ್ಕೊಂಡಿದ್ದೀರಿ? ಹತೋಟಿ ಮಾಡ್ಕೊಂಡಿದ್ದೀರಿ? ಹೌದು ಸರ್, ಹತೋಟಿ ಬರ್ತಾ ಇದೆ ಸರ್. ಸಿದ್ದೇಶ್ ಅವರೇ, ಕಳೆದ 1 ವಾರದಿಂದ ಉತ್ತಮವಾದ ಮುಂಗಾರು ಮಳೆ ಎಲ್ಲ ಕಡೆ ನಡೆದಿದೆ. ಈಗ ಹೇಳಿ, ಆಲೂಗಡ್ಡೆ ಬೆಳೆಗಾರರು ಏನ್ ಮಾಡಬೇಕು ಇನ್ನು ಮುಂದಿನ 1 ವಾರ? ಈಗ ಮುಂದಿನ ವಾರ ಅಂತಂದ್ರೆ ಆಲ್ಮೋಸ್ಟ್ ಹಾಸನಲ್ಲಿ ಈಗ 50-70% ಆಲೂಗಡ್ಡೆ ಬಿತ್ತನೆ ಶುರು ಆಗಿದೆ ಸರ್. ಇನ್ನ ಆಲೂಗಡ್ಡೆ ಹಾಕುವಂತರಿಗೇನಿದೆ, ಹಾಕುವಂತವ್ರು ಆಲೂಗಡ್ಡೆ ಅವರು ತಗೊಂಡ್ ಬಂದು ಈಗ ರಘುವ್ರು ಹೇಳಿದ್ರು ತಗೊಂಬಂದ್ ಕೂಡಲೇ ನಾವು ಗ್ರೇಡಿಂಗ್ ಮಾಡ್ತೀವಿ ಸರ್. ಗ್ರೇಡಿಂಗ್ ಅಂತ ಹೇಳಿದ್ರೆ ತಗೊಂಬಂದ್ಬಿಟ್ಟು ನೆರಳಲ್ಲಿ ಆಡ್ಬಿಟ್ಟು ಒಳತಿರೋ ಗೆಡ್ಡೆಗಳೇನೋ ಅದನ್ನ ತೆಗೆದು ಹೊರಗಾಕ್ಬೇಕು ಮೊದಲನೇದಾಗಿ. ಎರಡನೇದಾಗಿ ಅದರಲ್ಲಿ ಸಣ್ಣ ಗೆಡ್ಡೆಗಳೇನಾದ್ರೂ ಇದ್ರೆ ಅದನ್ನ ಸಪರೇಟ್ ಮಾಡಬೇಕು. ಇನ್ನ ದಪ್ಪ ಗೆಡ್ಡೆಗಳೇನಿದೆ ಅದನ್ನ ಸಪರೇಟ್ ಮಾಡ್ಕೋಬೇಕು. ಈ ಸಪರೇಟ್ ಮಾಡ್ಕೊಂಡ್ ಕೂಡಲೇ ಇಮಿಡಿಯೇಟ್ ಕೊಳತಿರೋ ಸಂಖ್ಯೆ ಕಡಿಮೆ ಇರಲಿ ಜಾಸ್ತಿ ಇರಲಿ ಅದೇನೇ ಇತ್ತು ಈ MRDಗಳೆಲ್ಲ ಇವರು ಬೀಜೋಪಚಾರ ಮಾಡ್ತೀವಿ ಅಂತ ಹೇಳಿದ್ರು. ಕೊಳತಾಗಿರೋ ಗೆಡ್ಡೆಗಳನ್ನ ಅದು ಹೊರಗಾಕಿದ ಕೂಡಲೇ 1 ಲೀಟರ್ಗೆ 4 ಗ್ರಾಮ್ ಅಂದ್ರೆ MRDನ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿ ಅದನ್ನ ಆರೋಗ್ಯಕ್ಕೆ ಬಿಡಬೇಕು. ಮೊದಲನೇದಕ್ಕೆ ಬಿಟ್ಟ ನಂತರ ಒಂದು ಅವರು ಪ್ಲಾಂಟಿಂಗ್ ಮಾಡೋದು ಇನ್ನೊಂದು ವಾರ ಐತೆ ಮುನ್ಸಿಪಾಲಿ ಅಂತ ಹೇಳಿದಾಗ ಈ ಸಣ್ಣಗಡ್ಡೆ ಏನಿದೆ ಸಣ್ಣಗಡ್ಡೆನ ಕತ್ತರಿಸಕ್ ಹೋಗ್ಬಾರ್ದು. ಯಾಕೆಂತಂದ್ರೆ ಒಂದು ಬೀಜ ಅಂತ ಅದನ್ನ ತಂತಿದ್ರಾಗೋದು ಅದರ ಮಾತ್ರ 35-40 ಗ್ರಾಮ್ ಕಂಪಲ್ಸರಿ ಕೊಲ್ಲೇಬೇಕು. ಅದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಇದೆ ಅಂತ ಹೇಳಿದ್ರೆ ಅವನ್ನ ಕಟ್ ಮಾಡಬಾರ್ದು. ಅದಕ್ಕಿಂತ ಜಾಸ್ತಿ ದಪ್ಪ ಗೆಡ್ಡೆ ಇದೆ ಅಂತಂದ್ರೆ ಕಟ್ ಮಾಡ್ಲಿ, ಕಟ್ ಮಾಡೋದಿಕ್ ನಾವು ಬೇಡ ಅಂತ ಹೇಳೋದಿಲ್ಲ. ಅದನ್ನ 2 ಭಾಗ ಮಾತ್ರ ಮಾಡಿ, ನಾನು ಮುಂಚೆ ಎಲ್ಲ 4 ಭಾಗ 5 ಭಾಗ 6 ಭಾಗ ಹೊಡಿತಾ ಇದ್ದ ಕಟ್ ಮಾಡ್ತಾ ಇದ್ರು. ಈ ಇದೇನಿದೆ ಇದನ್ನ 2 ಭಾಗ ಮಾತ್ರ ಮಾಡ್ಲಿ. 2 ಭಾಗ ಮಾಡಿದಂತ ಗೆಡ್ಡೆ ಇದನ್ನ ಇಮಿಡಿಯೇಟ್ 1 ಅವರ್ ಒಳಗೆ MRDಗೆ ಸ್ಪ್ರೇನ ಮಾಡಿ ಬೀಜೋಪಚಾರ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ಈಗ ನಾವು ಏನೋ ಕೆಲಸ ಮಾಡ್ಬೇಕಾದ್ರೆ ನಮ್ ದೇಹದಲ್ಲಿ ಏನಾದ್ರು ಕಟ್ ಮಾಡ್ಕೊಳೋದು ಇಲ್ಲ ಏನಾದ್ರು ಬ್ಲಡ್ ಬರಕ್ ಮಾಡ್ಕೊಂತೀವಿ, ಅದಕ್ಕೆ ನಾವು ಫಸ್ಟ್ ಏಡ್ ಮಾಡ್ಕೊಂತಲ್ವಾ, ಅದಷ್ಟು ಹಚ್ಕೊಂತೀವಿ, ಇಲ್ಲ ಇನ್ನೊಂದು ಪೌಡರ್ ಏನೋ ಹಾಕೊಂತೀವಿ, ಇಲ್ಲ ಇನ್ನೊಂದು ಕ್ರೀಮ್ ಏನಾದ್ರು ಹಾಕೊಂಡು ನಾವು ಫಸ್ಟ್ ಏಡ್ ಮಾಡ್ತೀವಿ. ಹಂಗೆ ಈ ಆಲೂಗಡ್ಡೆ ಬೀಜನ ಕಟ್ ಮಾಡಿ ಅದು ಗಾಯ ಮಾಡಿರ್ತಕ್ಕಂಥ ಭಾಗಕ್ಕೆ ಎಂಪಾಟಿಕ ಹೊಡೆದು ಬೀಜೋಪಚಾರ ಮಾಡಿದ್ರೆ ಆಲ್ಮೋಸ್ಟ್ ಅದರೊಳಗೆ ಹೋಗ್ತಕ್ಕಂಥ ಗಾಳಿಯಲ್ಲಿ ವೈರಸ್ ಆಗಿರ್ಬೋದು, ಇಲ್ಲ ಇನ್ನೊಂದು ಬೀಜದಿಂದ ಬಂದಂತಹ ಬ್ಯಾಕ್ಟೀರಿಯಾ ಆಗಿರ್ಬೋದು, ಇವನ್ನೆಲ್ಲವನ್ನು ಸಹ ಕಂಟ್ರೋಲ್ ಮಾಡಬಹುದು. ಇದು ಉತ್ತಮವಾದ ಬೀಜ ಆಗುತ್ತೆ. ಅಲ್ಲ ಸ್ಪ್ರೇ ಯಾಕೆ ಮಾಡ್ತೀರಾ ಚೀಲದಲ್ಲಿ ಹಾಕ್ಬಿಟ್ಟು ಯಾಕೆ ಕದ್ದಲ್ಲ ನೀವು ನೀರೊಳಗೆ? ಚೀಲದಲ್ಲಿ ಯಾಕೆ ಕದ್ದಲ್ಲ ಅಂತ ಹೇಳಿದ್ರೆ ಈ ವೈರಸ್ಗಳು ಸಾಯ್ತವೆ ಈ ವ್ಯವಸ್ಥೆ ಒಳಗೆ ಗೆದ್ದಿದ್ರೆ, ಬಟ್ ಬ್ಯಾಕ್ಟೀರಿಯಾಗಳು ಸಾಯಲ್ಲ. ಆ ಬ್ಯಾಕ್ಟೀರಿಯಾಗಳು ಆ ನೀರೊಳಗೆ ಬಿಟ್ಟಂತವೆ, ಆ ನೀರೊಳಗೆ ಬಿಟ್ಟಾಗ ನೆಕ್ಸ್ಟ್ ಚೀಲನ ಇನ್ನೊಂದು ಚೀಲನ ನಾವು ಅದರೊಳಗೆ ಎತ್ತಿದಾಗ ಏನಾಗುತ್ತೆ, ಆ ಚೀಲ ಚೆನ್ನಾಗಿರ್ತಕ್ಕಂಥ ಗೆಂಡೆ ಅಟ್ಯಾಕ್ ಆಗುತ್ತೆ. ಸೊ ಆ ಕಾರಣಾಂತರದಿಂದ ನೀವು ಡ್ರಮ್ ಒಳಗೆ ಹಾಕಿಬಿಟ್ಟು ಎದ್ದಬೇಡಿ, ಸ್ಪ್ರೇ ಮಾಡಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ, ಎಲ್ಲರೂ ಕೂಡ ಈಗ ಸಿಂಪರಣೆ ಮಾಡ್ತಾ ಇದ್ದಾರೆ. ಹೌದು ಸರ್, ಮಾಡ್ತಾ ಇದ್ದೀನಿ ಸರ್. ಓಕೆ ಓಕೆ, ಈಗ ಬಿತ್ತನೆ ಮಾಡೋ ವಿಧಾನ ಹೇಗೆ ಅಂದ್ರೆ, ತಾವಾಗ್ಲೇ ಹೇಳಿದ್ರೆ ಯಂತ್ರಗಳನ್ನ ಬಳಸಿ ಬಿತ್ತನೆ ಮಾಡ್ತೀರಿ ಅಂತ. ಈಗ ಮುಂಚೆ ಏನೇನ್ ಗೊಬ್ಬರ ಕೊಟ್ಕೊಂಡಿರ್ತೀರಿ ರಘುಕುಮಾರ್ ಅವ್ರೆ? ಸರ್, ಮುಂಚೆ ನಾವು ಬಿತ್ತನೆ ಮಾಡೋಕ್ಕಿಂತ ಮೂರ್ ನಾಲ್ಕು ದಿನ ಮುಂಚೆ ಕಲ್ಟಿವೇಟರ್ಲೆ ಉಚ್ಚ ಹೊಡಿತೀವಿ ಸರ್. ಅಥವಾ ರೋಟರಿಗೆ ರೋಟರಿ ಮಾಡ್ತೀವಿ, ಕಲ್ಟಿವೇಟರ್ ಬಿಡ್ತೀವಿ. ಅವಾಗ ಒಂದ್ ಎಕರೆಗೆ ನಾಲ್ಕಂತೆ ಪೊಟಾಷನ್ ನಮ್ಮ ಜಮೀನ್ಗೆ ಹರಡ್ತೀವಿ ಸರ್, ಚೆಲ್ತೀವಿ. ನಾಲ್ಕು ದಿನ ಮುಂಚೆ ಆಲೂಗಡ್ಡೆ ಬಿತ್ತನೆ ಮಾಡೋದು ನಾಲ್ಕು ದಿನ ಮುಂಚೆ ಚೆಲ್ತೀವಿ ಸರ್. ಆ ನಂತರ ಬಿತ್ತನೆಯ ದಿನ ಡಿಎಪಿ ಮತ್ತೆ ಇದು ಬರುತ್ತೆ ಸರ್, ಇನ್ನು ಸೆಟ್ರೇಟ್. ಈ ಸೆಟ್ರೇಟ್ ಅನ್ನ ಆಲೂಗಡ್ಡೆ ಈಗ ಮುಂಚೆ ಎಲ್ಲ ನಾವು ಆಲೂಗಡ್ಡೆ ಬಿತ್ತಿದ್ವಿ ಸರ್ ಗೊಬ್ಬರನ. ಈ ಜಿಎಚ್ಎ ಯೋಜನೆ ಬಂದ್ಮೇಲೆ ಸೆಟ್ರಸ್ ಮತ್ತೆ ಡಿಎಪಿನ ಆಲೂಗಡ್ಡೆ ಈ ತಾಳು ಮಾಡೋಕ್ಕಿಂತ ಮುಂಚೆ, ಆಲೂಗಡ್ಡೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಹೊಲಗಳಿಗೆ ಫುಲ್ ಕಂಡು ಆ ನಂತರದಲ್ಲಿ ನಾವು ಬಿತ್ತನೆನ ಆಲೂಗಡ್ಡೆನ ತಾಳು ಮಾಡಿ ಬಿತ್ತನೆ ಮಾಡ್ತೇವೆ. ಮುಂಚೆ ಆತರ ಏನಿರ್ಲಿಲ್ಲ, ಪೊಟಾಷನ್ ನಾವು ಆಲೂಗಡ್ಡೆ ಬಿತ್ತನೆ ಮಾಡುವಾಗಲೇ ಕೊಡ್ತಿದ್ವಿ, ಇಲ್ಲ ಅಂದ್ರೆ ಎರಡನೇ ಗೊಬ್ಬರವಾಗಿ ಕೊಟ್ಟಿದ್ವಿ. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ. ಈ ಜಿಎಚ್ ಯೋಜನೆ ಬಂದ್ಮೇಲೆ ಈ ರೀತಿ ಮಾಡ್ಬೇಕು ಅಂತ ಅಂತವಾಗಿ ಮುಂಚೆನೆ ಪೊಟಾಷನ್ ಕೊಡಬೇಕು, ಆ ನಂತರ ಬಿತ್ತನೆ ದಿನ ಡಿಎಪಿ ಮತ್ತೆ ಸೆಟ್ರೇಟ್ನ ಕೊಡಬೇಕು ಅಂತ ಈ ರೀತಿ ಮಾಡ್ಕೊಂಡ್ ಬರ್ತೇವೆ. ನೀವು ಹೊಟ್ಟೆ ಗೊಬ್ಬರ ಮತ್ತೆ ಎರೆಹುಳಿನ ಗೊಬ್ಬರ ಬೇವಿನ ಹಿಂಡಿ ಆತರದೇನು ಹಿಂಡಿ ಸಾವಯವ ಗೊಬ್ಬರಗಳನ್ನೇನು ಕೊಡೋದಿಲ್ವಾ ಸರ್? ಅದನ್ನು ಕೊಡ್ತೀನಿ ಸರ್, ಹೊಟ್ಟಿಗೆ ಗೊಬ್ಬರನ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಕೊಡುವಂತ ರೀತಿ ಯಾವ ರೀತಿ ಅಂತ ನಾನು ಹೇಳಿದ್ರು. ಇವಾಗ ಕೊಟ್ಟಿಗೆ ಗೊಬ್ಬರನ ಮುಂಚೆನೆ ಉಕ್ಕಿಗೆ ಸೇರಿಸ್ತೀವಿ, ಒಂದ್ ಎಕರೆಗೆ 7-8 ಟನ್ ಒಂದು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ ಕಡಿಮೆ ಇದೆ, ಕೊಟ್ಟಿಗೆ ಗೊಬ್ಬರ ಇಲ್ಲ ಅಂತ ಹೇಳಿದ್ರೆ ಹಸಿರೆಲ ಗೊಬ್ಬರ ಬರುತ್ತೆ, ಸೆಣಬಾಗಿರ್ಬೋದು, ಲವಂಗ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು. ಇದನ್ನ ಎರಡು ಬಿತ್ತನೆ ಮಾಡೋಕ್ಕಿಂತ ಮುಂಚೆ 2 ತಿಂಗಳ ಮುಂಚೆನೆ ಚೆಲ್ಲಿ ಅದನ್ನ 45 ದಿನ ಬರೋವರೆಗೂ ಬೆಳೆಯೋವರೆಗೂ ಬಿಟ್ಟುಬಿಟ್ಟು ಅದನ್ನ ರೋಟರ್ವೇಟರ್ ಮಾಡಿ ಅಥವಾ ಸಿಂಗಲ್ ಕೋವಲ್ಲಿ ಹಾಕಿಸಿ ಅದನ್ನ ಮಣ್ಣಿನಲ್ಲಿ ಸೇರಿಸ್ತೀವಿ ಸರ್. ಅದನ್ನ ಈ ರೀತಿಯಾಗಿ ಸಾವಯವ ಕೃಷಿ ಮಾಡಬೇಕು, ಕೊಟ್ಟಿಗೆ ಗೊಬ್ಬರನ್ನ ಕೊಟ್ಟು ಮಾಡೋದಾದ್ರೆ ಈ ರೀತಿ 2 ತಿಂಗಳ ಮುಂಚೆನೆ ಸರ್ ಸಿದ್ಧತೆ ಮಾಡಿಕೊಂಡು ಮಾಡಬೇಕಾಗುತ್ತೆ. ಇಲ್ಲ ಸಾವಯವ ಕೃಷಿ ಮಾಡೋಕ್ಕೆ ಈ ಕೊಟ್ಟಿಗೆ ಗೊಬ್ಬರ ಇರೋದಿಲ್ಲ, ರಾಸಾಯನಿಕವಾಗಿ ಬೆಳಿತೀನಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಸಿದ್ದೇಶ್ ಅವರೇ ಹೇಳಿ, ಏನು ಗೊಬ್ಬರ ಕೊಡಬೇಕು ಆಲೂಗಡ್ಡೆಗೆ? ರಾಸಾಯನಿಕ ಗೊಬ್ಬರಕ್ಕೆ ಹೋಗೋದ್ರೆ ಮುಂಚಿತವಾಗಿ ಸಗಣಿ ಗೊಬ್ಬರದ ಬಗ್ಗೆ ಮಾತಾಡ್ಬಿಡ್ತೀನಿ. ಈ ಸಗಣಿ ಗೊಬ್ಬರ ಅಂದ್ರೆ ತಿಪ್ಪೆ ಗೊಬ್ಬರ ಇದೆ ಅಲ್ವಾ, ತಿಪ್ಪೆ ಗೊಬ್ಬರನ ನಮ್ ರೈತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈ ಬೇಸಿಗೆ ಟೈಮಲ್ಲಿ ಅದನ್ನ ಜಮೀನ್ಗೆ ಏರ್ ಬಿಟ್ಟು ಸಣ್ಣ ಸಣ್ಣ ಗುಡ್ಡೆಗಳನ್ನ ಮಾಡಿ ಕೈಬಿಡ್ತಾ ಇದೆ. ಅದು ಒಣಗೋಯ್ತು ಅಂತಂದ್ರೆ ಅದರಿಂದ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗುತ್ತೆ. ಸೊ ಅದಕ್ಕೆ ರೈತರಿಗೆ ಏನ್ ಸಜೆಷನ್ ಮಾಡ್ತಾರೆ ಕಡೆ ಅಂತ ಹೇಳಿದ್ರೆ, ಮಳೆ ಒಂದ್ ಅದ ಮಳೆ ಬಿಟ್ಟು ತೇವಾಂಶ ಇರುವಾಗ ತಿಪ್ಪೆ ಗೊಬ್ಬರನ ಜಮೀನ್ಗೆ ಏರ್ ಬಿಟ್ಟು ಅದನ್ನ ಅವಾಗ ಇಮಿಡಿಯೇಟ್ ಸ್ಪ್ರೆಡ್ ಮಾಡಿ ಒಂದು ಯಾವ್ದಾದ್ರು ಉಣ್ಮೆ ಮಾಡಿಬಿಟ್ಟು ಅದನ್ನ ಮಣ್ಣೊಳಗೆ ಸೇರಿಸಿ ಸೇರಿಸಿದ್ರೆ ಸೂಕ್ಷ್ಮಣುಗಳ ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವಾಗ ನಿಮ್ಮ ತಿಪ್ಪೆ ಗೊಬ್ಬರ ಚೆನ್ನಾಗಿ ನಿಮಗೆ ಭೂಮಿಗೆ ಬೆಳೆಗೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಅದ್ ಬಿಟ್ಟು ನೀವು ಅದನ್ನ ಗೊಬ್ಬರ ಏರ್ ಬಿಟ್ಟು ಅದನ್ನ ಒಣಗಿಸ್ಬಿಟ್ಟು ನೀವು ಆಮೇಲೆ ಸ್ಪ್ರೆಡ್ ಮಾಡಿದ್ರಿ ಅಂತ ಹೇಳಿದ್ರೆ, ಹರಡಿದ್ರಿ ಅಂತ ಹೇಳಿದ್ರೆ ಅದರಿಂದ ಉಪಯೋಗ ಆಗೋದು ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ ತಿಪ್ಪೆ ಗೊಬ್ಬರ ಇವರು ರಘು ಅವರು ಹೇಳ್ದಂಗೆ ಒಂದು ಎಕರೆಗೆ 8-10 ಟನ್ ವರೆಗೂ ಹೊಡೆದ್ರೆ ಮಾತ್ರ ಬೆಳೆಯಲ್ಲಿ ಏನಾದರೂ ನಾವು ಇಳುವರಿಯಲ್ಲಿ ಬದಲಾವಣೆಯನ್ನು ಕಾಣಬಹುದು. ಇಲ್ಲ ನಾವು ಒಂದ್ ಟ್ಯಾಕ್ಟರ್ ಹೊಡೆದಿದ್ದೀವಿ ಸರ್, ಅದ ಟ್ಯಾಕ್ಟರ್ ಹೊಡೆದಿದ್ದೀವಿ ಸರ್ ಅಂತಂದ್ರೆ ಅದರಿಂದ ಯಾವುದೇ ಬದಲಾವಣೆಗಳು ಆಗಲ್ಲ. ಇದು ಇಷ್ಟೆಲ್ಲ ನಾವು ನಮ್ಮ ಹತ್ರ ಇದ್ರೆ ಮಾಡಬಹುದು, ನಮ್ಮ ಹತ್ರ ಇಲ್ಲ ಬೇರೆಯವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡು ಅಂದ್ರೆ ಖರೀದಿ ಮಾಡ್ಕೊಂಡು ನಮ್ಮ ಹೊಲಕ್ಕೆ ಹಾಕೋದು ಅಂತಂದ್ರೆ ಕಷ್ಟ ಆಗುತ್ತೆ, ಖರ್ಚು ಸಹ ಜಾಸ್ತಿ ಆಗುತ್ತೆ. ಅದಕ್ಕೆ ಸುಲಭವಾಗಿ ಆಗ್ತಕ್ಕಂಥದ್ದು ಈ ಡಿಪಾರ್ಟ್ಮೆಂಟ್ಗಳು ಅಂದ್ರೆ ಕೃಷಿ ಇಲಾಖೆಯಲ್ಲಿ ಆಗಿರ್ಬೋದು, ಇಲ್ಲ ಡಿಪಾರ್ಟ್ಮೆಂಟ್ ಕೆಲವೊಂದ್ರಲ್ಲಿ ಆಗ್ರೋ ಕೇಂದ್ರಗಳಿದ್ದಾವೆ, ಅಲ್ಲಿ ಗೌರ್ಮೆಂಟ್ ಇಂದ ಬೀಜಗಳನ್ನು ಕೊಡ್ತಾರೆ, ಸೆಣಬಾಗಿರ್ಬೋದು, ಡಯನ್ಸ್ ಆಗಿರ್ಬೋದು, ಇದನ್ನೆಲ್ಲ ಕೊಡ್ತಾರೆ. ವರ್ಷದಲ್ಲಿ ನೀವು ಯಾವಾಗ್ಲಾದ್ರೂ ಯಾವ ಟೈಮಲ್ಲಿ ಫ್ರೀ ಸಿಗುತ್ತೆ ನಿಮಗೆ ಜಮೀನು, ಆ ಟೈಮಲ್ಲಿ ಆ ಡಯನ್ಸ್ ಬೀಜ ಇಲ್ಲ ಸೆಣಬಿನ ಬೀಜ ಏನಿದೆ ಅದನ್ನ ಚೆಲ್ಬಿಟ್ಟು ಎಕರೆಗೆ 8-10 ಕೆಜಿ ಸಾಕು, ಜಾಸ್ತಿ ಬೇಡ. ಅದನ್ನ ಚೆಲ್ಬಿಟ್ಟು ನೀವು 1 ತಿಂಗಳು ಬಿಟ್ಟು ಅದಕ್ಕೆ ಸಾಮಾನ್ಯ ಒಂದ್ರಿಂದ ಎರಡ್ ತರ ನೀರು ಕೊಡ್ಬೇಕಾಗ್ಬಹುದು ಮಳೆ ಇಲ್ಲ ಅಂತ ಹೇಳಿದ್ರೆ. ಅದು ಒಂದೂವರೆ ತಿಂಗಳಿಗೆ ನೀವು ಮಣ್ಣಿಗೆ ಸೇರಿಸ್ಬಿಟ್ರೆ ಹೆಚ್ಚು ಕಡಿಮೆ ನೀವು 8-10 ಟನ್ವರೆಗೂ ಅಂದ್ರೆ ನಮ್ಮ ಬೆಳೆ ಆಧಾರದ ಮೇಲೆ ಹೋಗುತ್ತೆ, ಬೆಳೆ ಯಾವ ರೇಂಜ್ ಬಂದಿದೆ ಅನ್ನೋದ್ರ ಮೇಲೆ ನಾವು ಎಷ್ಟು ಟನ್ ಸಿಕ್ತು ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ಅವರೇಜ್ 8-10 ಟನ್ವರೆಗೂ ನಾವು ಹಸಿರೆಲೆ ಗೊಬ್ಬರನ ನಾವು ಭೂಮಿಗೆ ಕೊಟ್ಟಂಗಾಗುತ್ತೆ. ಅಷ್ಟು ತಿಪ್ಪೆ ಗೊಬ್ಬರ ಅಂತಂದ್ರೆ ಒಂದು ಟ್ಯಾಕ್ಟ್ರಿ ತಿಪ್ಪೆ ಗೊಬ್ಬರ ಹೊಡೆದ್ರೆ ಒಂದ್ 2.5 ಟನ್ ಗೊಬ್ಬರ ಸಿಗತ್ತೆ ಸೈ ಅದರಲ್ಲಿ. ಅಂತ 3-4 ಟ್ಯಾಕ್ಟ್ರಿ ಹೊಡೆದಷ್ಟು ಒಂದ 10 ಕೆಜಿ ಸೆಣಬಿನ ಬೀಜ ಸೇಲಿದ್ರೆ ರೈತರಿಗೆ ಸುಲಭವಾಗಿ ಗೊಬ್ಬರ ಮಾಡ್ಕೊಳೋ ಅಂತ ವಿಧಾನ. ರಾಸಾಯನಿಕ ಗೊಬ್ಬರ ಏನ್ ಬಳಸಬೇಕು ಅಂತೀರಾ ಆಲೂಗಡ್ಡೆಗೆ? ರಾಸಾಯನಿಕ ಗೊಬ್ಬರ ಮೊದಲನೇದಾಗಿ ಗಟ್ಟಿ ಗೊಬ್ಬರ ಅಂತ ಹೇಳ್ತಾರೆ ರೈತರ ಪ್ರಕಾರ. ಗಟ್ಟಿ ಗೊಬ್ಬರದಲ್ಲಿ DAP ಬರುತ್ತೆ ಮತ್ತೆ 10-26 ಬರುತ್ತೆ. ಇವೆರಡು ಗೊಬ್ಬರನ ಯೂಸ್ ಮಾಡ್ತಕ್ಕಂಥದ್ದು. DAP ಆಯ್ತು ಅಂತಂದ್ರೆ ಎಕರೆಗೆ 1 ಚೀಲ ಸಾಕು. 10-26 ಆಯ್ತು ಅಂತಂದ್ರೆ 3 ಚೀಲ ಬೇಕಾಗುತ್ತೆ. ನೆಕ್ಸ್ಟ್ ಪೊಟ್ಯಾಷಿಯಂ ವೆರಿ ಇಂಪಾರ್ಟೆಂಟ್, ಪ್ರತಿ ಬೆಳೆಗೂ ಬೇಕು. ಅದರಲ್ಲಿ ಆಲೂಗಡ್ಡೆಗೆ ಅತಿ ಮುಖ್ಯವಾಗಿ ಉಪಯೋಗಿಸಬೇಕಾಗಿರೋದು ಪೊಟ್ಯಾಷಿಯಂ. 3 ಚೀಲ DAP ಹಾಕಿದ್ರೆ 3 ಚೀಲ ಹಾಕ್ಬೇಕು. 10-26 ಹಾಕಿದ್ರೆ 2 ಚೀಲ ಹಾಕ್ಬೇಕು. ಇದ್ರ ಜೊತೆಗೆ ಮುಖ್ಯವಾಗಿ ಪೋಷಕಾಂಶವಾಗಿ ಸೆಟ್ರೇಟ್ ಅಂತ ಬರುತ್ತೆ. ಸೆಟ್ರೇಟ್ ಅಲ್ಲಿ ಕಡಿಮೆ ರೇಟ್ ಅದೆಲ್ಲ ಹೆಚ್ಚು ಕಡಿಮೆ 450-500 ಒಳಗೆ ಚೀಲ ಸಿಗುತ್ತೆ. ಇದನ್ನ ಎಕರೆಗೆ ಸೆಟ್ರೇಟ್ 2 ಚೀಲ ಹಾಕ್ಬೇಕು. 10-26 DAP ಹಾಕ್ಬೇಕು. 2-4 ಜಾಸ್ತಿ ನಮ್ಮತ್ರ ಜಾಸ್ತಿ ದುಡ್ಡಿದೆ ಅದರಂತೆ ಜಾಸ್ತಿ ಹಾಕಿದಷ್ಟು ಒಳ್ಳೇದೇನೆ. ಬಟ್ ಮಿನಿಮಮ್ 2 ಚೀಲ ಅಂತ ಕಂಪಲ್ಸರಿ ಹಾಕ್ಲೇಬೇಕು. ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಪ ಇರುತ್ತೆ. ಇದು ದ್ವಿತೀಯ ಪೋಷಕಾಂಶವಾಗಿ ನಾವು ಭೂಮಿಗೆ ಬಿತ್ತನೆಯ ಪೂರ್ವವಾಗಿ ನಾವು ಕೊಟ್ಕೋಬೇಕಾಗುತ್ತೆ. ರಘುಕುಮಾರ್ ಅವರೇ, ಈ ರೀತಿ ನೀವು ಆಲೂಗಡ್ಡೆ ಬೆಳೀತಾ ಇರೋದ್ರಿಂದ ನಿಮಗೆ ತೃಪ್ತಿ ಸಂತೋಷ ಎಲ್ಲ ಇದೆಯಾ? ಖಂಡಿತ ಇದೆ ಸರ್. ಖಂಡಿತ ಇದೆ. ಯಾಕೆ ಅಂತ ಹೇಳಿದ್ರೆ ಮುಂಚೆ ಈ ತರ ಎಲ್ಲ ನಮಗೆ ಮಾಹಿತಿ ಗೊತ್ತಿರಲಿಲ್ಲ ಸರ್. ಒಂದ್ ಎಕರೆಗೆ ಎಷ್ಟು ಗೊಬ್ಬರನ ನಾವು ಕೊಡ್ಬೇಕು. ಓಕೆ ಓಕೆ. ಆಮೇಲೆ ಸಾವಯವ ಕೃಷಿ ಮಾಡೋದಾದ್ರೆ ಈ ಸೆಣಬಿನ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ ಸರ್. ಜಯಂತ ಸೆಣಬು, ಆಮೇಲೆ ತಿಪ್ಪೆ ಗೊಬ್ಬರನ ಎಷ್ಟು ನಾವು ಒಂದ್ ಎಕರೆಗೆ ಇಳುವರಿಗೆ ಚೆನ್ನಾಗಿ ಯಾವ ರೀತಿ ನಾವು ಎಷ್ಟು 8-10 ಟನ್ ಕೊಡ್ಬೇಕು ಅನ್ನೋದು ಮಾಹಿತಿ ಗೊತ್ತಿರಲಿಲ್ಲ ಸರ್. ಈಗ ಆದಾಯ ಚೆನ್ನಾಗಿ ಬರ್ತಾ ಇದೆಯಾ ನಿಮ್ಗೆ? ಖಂಡಿತವಾಗಿ ಸರ್, ಅದರಲ್ಲಿ ಎರಡನೆ ಮಾತಾ ಇಲ್ಲ. 2-3 ವರ್ಷಗಳಿಂದ ಈ ಯೋಜನೆ, GST ಯೋಜನೆ ಬಂದ್ಮೇಲೆ ಅವರ ಮಾಹಿತಿ ಅಂತ ನಾವು ಮಾಡ್ತಾ ಇದೀವಿ, ಬೆಳೆನ ಬೆಳೀತಾ ಇದೀವಿ ಆಲೂಗಡ್ಡೆ ಬೆಳೆನ. ಖಂಡಿತವಾಗಿಯೂ ಸಂತೋಷ ಇದೆ ಸರ್. ಇನ್ನು ಹೆಚ್ಚು ಹೆಚ್ಚು ಆಲೂಗಡ್ಡೆ ಬೆಳಿಬೇಕು ಅನ್ನೋ ಉತ್ಸಾಹ ಇದೆ. ಖಂಡಿತ ಸರ್, ಖಂಡಿತ. ಒಳ್ಳೇದು. ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು, ತಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ ರಘುಕುಮಾರ್ ಅವರೇ? ಖಂಡಿತ ಸರ್, ಹೇಳ್ತೀನಿ. ದಯಮಾಡಿ ಹೇಳಿ. 9004-1-8-4-2-9 ಸರ್. ಇನ್ನೊಮ್ಮೆ. 9004-1-8-4-2-9. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9004-1-8-4-2-9. ತಮ್ದು ಸಿದ್ದೇಶ್ ಅವರೇ? 8-7-9-2-6-7-1-7-1-1. ಇನ್ನೊಮ್ಮೆ. 8-7-9-2-6-7-1-7-1-1. ಇನ್ನೂ ಒಂದ್ಸರಿ ಹೇಳ್ಬಿಡಿ. 8-7-9-2-6-7-1-7-1-1. ಒಳ್ಳೇದು ಸಿದ್ದೇಶ್ ಅವರೇ, ಹಾಗೆ ರಘುಕುಮಾರ್ ಅವರೇ, ಇದುವರೆಗೂ ಕೂಡ ಸುಧಾರಿತ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತಂತಹ ಸಂವಾದ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದ್ದವರು ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ MT ಸಿದ್ದೇಶ್ ಹಾಗೂ ಹಾಸನ ತಾಲೂಕು ತೇಜೂರಿನ ಕೃಷಿಕರಾದ ರಘುಕುಮಾರ್. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತಂತಹ ಸಂವಾದವನ್ನು ಪ್ರಸಾರ ಮಾಡುತ್ತೇವೆ. ಭಾಗವಹಿಸುತ್ತಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ MT ಸಿದ್ದೇಶ್ ಹಾಗೂ ಹಾಸನ ತಾಲೂಕು ತೇಜೂರಿನ ಕೃಷಿಕರಾದ ಲಾವಣ್ಯ. ಇದು ಇಂದಿನ ಚಿನ್ನದ ಗೆಂಡೆ. ಮತ್ತೆ ಮುಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.